ನಮ್ಮ ದುಡಿಮೆಯ ಸಮಯವನ್ನು ನಾವೇ ಜೋಡಿಸ್ಕೋಬೇಕು. ಬೆಳಗಿನ ಹೊತ್ತು ಸಂಜೆ ಹೊತ್ತು ತಂಪಿರುತ್ತಲ್ವ, ಹಾಗೆ ಎಷ್ಟೋ ದಿನಗಳಲ್ಲಿ ಸಂಜೆ ಬೇಗ ಕತ್ತಲಾಗೋದಿಲ್ಲ. ಅದರಲ್ಲೂ ವಿಶೇಷವಾಗಿ ಮುಂಗಾರಿ ಪೂರ್ವದಿಂದ ಹಿಡಿದು ಮುಂಗಾರಿ ಮುಗಿಯೋ ತನಕ ಕತ್ತಲು ಬೇಗ ಆಗೋದಿಲ್ಲ. ಸೂರ್ಯ ಬೇಗ ಮುಳುಗೋದಿಲ್ಲ. ಹಾಗೆ 6:30 ತನಕ ನಿಮಗೆ ಚೆನ್ನಾಗಿ ಸಮಯ ಸಿಗುತ್ತೆ. ಜೊತೆಗೆ ಬೆಳಗಿನ ಹೊತ್ತು ಬೇಗ ಬೆಳಕಾಗುತ್ತೆ, ನೀವು ದುಡಿಲಿಕ್ಕೆ ಒಂದು ಹುಮ್ಮಸ್ಸು ಸಿಗುತ್ತೆ. ದುಡಿಮೆಗಾರರಿಗೆ ಇದೆಲ್ಲ ಸುದಿನ. ಬೆಳಗ್ಗೆ ಬೇಗ ಬೆಳಗಾಗದು, ಸಂಜೆ ತಡವಾಗಿ ಕತ್ತಲಾಗದು, ಇದು ರೈತರಿಗೆ ಕೊಟ್ಟಿರುವ ವರ. ಮುಂಗಾರಿ ಹಂಗಾಮಿನಲ್ಲಿ ಮಳೆ ಬರುತ್ತೆ, ಭೂಮಿಗೆ ಆ ಮಳೆ ನೀರು ಸೇರಿದ್ರೆ ಹಾಕಿದ ಬೀಜಗಳು ನೆಟ್ಟ ಗಿಡಗಳು ಪುಷ್ಕಳವಾಗಿ ಬೆಳೀತವೆ. ಆಗ ನೀವು ಅತಿಯಾಗಿ ಶ್ರಮ ಪಡೋ ಅಗತ್ಯಿಲ್ಲ. ರಾಸಾಯನಿಕ ಗೊಬ್ಬರಗಳನ್ನು ಔಷಧಿಗಳನ್ನು ಸಿಂಪರಣೆ ಮಾಡುವ ಪ್ರಮೇಯವು ಬರೋದಿಲ್ಲ. ಹೇಗಿದೆ ನೋಡಿ ನಿಸರ್ಗ, ಎಷ್ಟು ಚೆನ್ನಾಗಿ ರೈತನಿಗೆ ಕೈ ಜೋಡಿಸುತ್ತೆ. ಗೀತೆ ಜಯಸಿಂಹ ಚಿತ್ರದ್ದು, ಸ್ವರ SP ಬಾಲಸುಬ್ರಹ್ಮಣ್ಯಂ, ಸಂಗೀತ ಸಂಯೋಜನೆ ವಿಜಯ್ ಆನಂದ್, ರಚನೆ ಚಿ ಉದಯ್ ಶಂಕರ್ ರವರದ್ದು. ಬಂದವರೇ, ದುಡಿಮೆಯೇ ದೇವರು ಅಂತ ಅನ್ಕೊಂಡು ನಾವು ನಮ್ಮ ಕೆಲಸಗಳನ್ನ ಪ್ರೀತಿಯಿಂದ ಗೌರವದಿಂದ ಪೂಜನೀಯ ಭಾವನೆಯಿಂದ ಸ್ವೀಕರಿಸಿಕೊಂಡು ಆಳವಾಗಿ ತೊಡಗಿದಾಗ ನಿಮಗೆ ಸಿಗುವ ಪ್ರತಿಫಲವೇ ಬೇರೆ. ಯಾಕೆ ಕೆಲವೊಬ್ರು ತಮ್ಮ ಕಸುಬಿನಲ್ಲಿ ಚೆನ್ನಾಗಿಲ್ಲ, ಕೆಲವೊಬ್ರು ತುಂಬಾ ಉತ್ತಮವಾಗಿದ್ದಾರೆ ಅಂತ ನೋಡೋದಾದ್ರೆ ಅವರು ತೊಡಗಿಸಿಕೊಂಡಿರುವ ಪರಿ. ವಿಶ್ರಾಂತಿಗೂ ಪ್ರಾಮುಖ್ಯತೆ ಕೊಟ್ಟು ಊಟೋಪಚಾರವನ್ನು ಉತ್ತಮವಾಗಿ ಸ್ವೀಕರಿಸಿಕೊಂಡು ಉತ್ತಮವಾಗಿ ದುಡಿಮೆ ಮಾಡ್ಕೊಂತ ಹೋದ್ರೆ ನಿಮಗೆ ಬೇಡ ಅಂದ್ರೂ ಬೆಳವಣಿಗೆ ಜೊತೆಗೆ ಸೇರ್ತಾ ಬರುತ್ತೆ. ಹಾಗೆ ನಿಮ್ಮ ಬೆಳವಣಿಗೆಯನ್ನು ನೀವು ತಡೆ ಹಿಡಿಲಿಕ್ಕೂ ಆಗೋದಿಲ್ಲ, ಯಾಕಂದರೆ ನೀವು ಪರಿಶ್ರಮ ಪಟ್ಟಿರ್ತೀರಲ್ಲ, ಪರಿಶ್ರಮಕ್ಕೆ ತಕ್ಕಂತೆ ಫಲ. ವ್ಯಕ್ತಿಗಳು ಸರಿಯಾಗಿ ದುಡಿಲಿಲ್ಲ ಅಂದರೆ ಬೆಳವಣಿಗೆ ಅಷ್ಟಕ್ಕಷ್ಟೇ. ಅದರಲ್ಲೂ ಕೃಷಿ ಕ್ಷೇತ್ರದಲ್ಲಿ ನೋಡ್ತಾ ನೋಡ್ತಾ ತುಂಬ ಜನ ಹಿಂದೆಲ್ಲ ಅಭಿವೃದ್ಧಿ ಆಗಿದ್ದಾರೆ, ಈಗಲೂ ಬೇಸಾಯದಲ್ಲಿ ಬೆಳೀತಾ ಇರುವ ಜನಗಳಿಗೂ ಕೊರತೆ ಇಲ್ಲ. ನಾವು ಎಷ್ಟು ಚೆನ್ನಾಗಿ ವೈಯಕ್ತಿಕವಾಗಿ ಹಾಗೆ ಕೌಟುಂಬಿಕವಾಗಿ ಭೂಮಿಯ ಕೆಲಸಗಳಲ್ಲಿ ತೊಡಗಿಸಿಕೊಳ್ತೀವೋ ಅದಕ್ಕೆ ತಕ್ಕಂತೆ ನಮಗೆ ಉತ್ಪನ್ನ ಹಣ ಲಭಿಸ್ತಾ ಹೋಗ್ತದೆ. ಭೂಮಿ ನಮಗೇನೆಲ್ಲ ಕೊಡುತ್ತೆ ನೋಡಿ ಅಲ್ವಾ? ನಾವು ಏನ್ ಬೇಕಾದರೂ ಬೆಳಿಬಹುದು, ಆಹಾರ ಧಾನ್ಯಗಳ, ತರಕಾರಿಗಳ, ಹಣ್ಣುಗಳನ್ನ, ಮರಗಿಡಗಳನ್ನ, ಜಾನುವಾರುಗಳನ್ನ, ಇಲ್ಲವೇ ಮೇಕೆ, ಕುರಿ, ಹಂದಿ, ಹೀಗೆ ಏನೆಲ್ಲ ಜಾನುವಾರುಗಳನ್ನ, ಪ್ರಾಣಿಗಳನ್ನು ಸಾಕೊಳ್ಬಹುದು. ಸ್ವಲ್ಪ ಪ್ರದೇಶದಲ್ಲೇ ಕೋಳಿಗಳನ್ನ ಸಾಕೊಂಡು ಒಳ್ಳೆ ದುಡ್ಡು ಮಾಡಿಕೊಂಡಿರೋರಿದ್ದಾರೆ. ಇನ್ನು ಬೇರೆ ಬೇರೆ ಜೀವಿಗಳನ್ನ ಸಾಕಿ ಹಣವನ್ನು ಸಂಪಾದನೆ ಮಾಡಿರೋರಿದ್ದಾರೆ. ಮೀನುಗಳು ನೀರನ್ನೇ ಆಶ್ರಯಿಸೋದು, ಸ್ವಲ್ಪ ಪ್ರದೇಶದಲ್ಲೇ ಮೀನನ್ನ ಸಾಕಿ ಲಕ್ಷ ಲಕ್ಷ ರೂಪಾಯಿ ಹಣವನ್ನು ಕಂಡಿರೋರಿದ್ದಾರೆ. ರೇಷ್ಮೆ ಹುಳುಗಳನ್ನ ಮನೆಯಲ್ಲಿ ಸಾಕಿ ಅದಕ್ಕೆ ಬೇಕಾಗಿರುವ ಸೊಪ್ಪನ್ನ ಜಮೀನಿನಲ್ಲಿ ಬೆಳೆದು ಲಕ್ಷಾಧೀಶರಾಗಿರುವ ರೈತರನ್ನು ನಾವು ಕಾಣಬಹುದು. ಭೂಮಿಯಲ್ಲಿ ಎಷ್ಟು ವೈವಿಧ್ಯತೆ ಇದೆ! ಭೂಮಿ ಪುತ್ರರಾದ ರೈತರಿಗೆ ಇರುವ ಅವಕಾಶಗಳಿವು. ಈ ವರ್ಷ ಈ ಬೆಳೆ ಸಾಕಾಗ್ಲಿಲ್ಲ ಅಥವಾ ಸರಿ ಅನ್ಸಲಿಲ್ಲ ಅಂತಂದ್ರೆ ಮುಂದಿನ ವರ್ಷ ಬೇರೆ ಬೆಳೆಗಳನ್ನ ಬೆಳ್ಕೊಳ್ಬಹುದು, ವೈವಿಧ್ಯತೆಯನ್ನ ಕಾಪಾಡಬಹುದು, ಹಾಗೆ ತಪ್ಪಾಗದಂತೆ ನೋಡಿಕೊಳ್ಳುವ ನಿಟ್ಟಿನಲ್ಲೂ ಗಮನ ಹರಿಸಬಹುದು. ರೈತ ಬಾಂಧವರೇ, ವ್ಯತ್ಯಾಸಗಳು, ಏರಿಳಿತಗಳು ಇದ್ದೇ ಇರ್ತವೆ, ಆದರೆ ಎದೆಗುಂದಬಾರದು, ಧೃತಿಗೆಡಬಾರದು. ನಮ್ಮ ಧೈರ್ಯವೇ ದೊಡ್ಡ ಸಾಧನ ಆಗ್ತದೆ. ಅದಕ್ಕಿಂತ ದೊಡ್ಡದಂದ್ರೆ ನಮ್ಮ ಶಕ್ತಿ, ನಮ್ಮ ಶ್ರಮ. ನಮ್ಮ ಶ್ರಮವನ್ನು ಎಷ್ಟು ಚೆನ್ನಾಗಿ ವಿನಿಯೋಗಿಸಿಕೊಳ್ತೀವೋ ಅಷ್ಟು ಚೆನ್ನಾಗಿ ಈ ಭೂಮಿ ನಮಗೆ ಒಲಿತತೆ. ಕೆಲವೊಬ್ಬರ ದುಡಿಮೆಯನ್ನು ನೋಡ್ಬಿಟ್ರೆ ಎಷ್ಟು ಚೆನ್ನಾಗಿ ದುಡಿತಾರೆ, ಇಬ್ರು ಮೂವರು ಮಾಡೋದನ್ನ ಒಬ್ಬೊಬ್ಬರೇ ಮಾಡಿ ಮುಗಿಸ್ಬಿಡ್ತಾರೆ. ಅಷ್ಟೇ ಚೆನ್ನಾಗಿ ಅಭಿವೃದ್ಧಿ ಆಗೋದನ್ನ ನಾವು ಕೆಲವೇ ಕೆಲವು ವರ್ಷಗಳಲ್ಲಿ ಕಂಡುಬಿಡ್ತೀವಿ. ರೈತ ಬಾಂಧವರೇ, ಕೃಷಿಯಲ್ಲಿ ಒಬ್ಬರೇ ಇಬ್ರು ಮೂವರು ಕೆಲಸವನ್ನು ಮಾಡಬಹುದು, ಇಲ್ಲ ಹತ್ತಾರು ಜನ ಸೇರಿಕೊಂಡು ಇನ್ನೂ ಉತ್ತಮವಾದ ಕೆಲಸಗಳನ್ನು ನೆರವೇರಿಸಬಹುದು. ಭೂಮಿಯ ಜೊತೆಗೆ ಎಷ್ಟು ಜನ ಇದ್ರೂ ಸಾಕಾಗುವುದಿಲ್ಲ ಅದರ ಅಭಿವೃದ್ಧಿಗೆ. ಹಾಗೆ ಭೂಮಿಯ ಕೆಲಸವನ್ನು ಮಾಡಿ ಆನಂದವನ್ನು ಹಣವನ್ನು ಕಾಣಬಹುದು. ಪಿಬಿ ಶ್ರೀನಿವಾಸ್ ಮತ್ತು ವಾಣಿ ಜಯರಾಮ್ ರವರ ಸ್ವರದಲ್ಲಿ ಆತ್ಮಶಕ್ತಿ ಚಿತ್ರದ ಗೀತೆಯನ್ನು ಕೇಳಿ, ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್, ರಚನೆ ತೆಕ್ಕಟೆ ನಾಗರಾಜ್ ರವರದ್ದು. ಕರೆಯುತ್ತಲೇ ಹಳು ಕೈ ಬೀಸಿ ಅನ್ನಪೂರ್ಣೆ ಸಿರಿ ಭೂದೇವಿ, ಅನ್ನಪೂರ್ಣ ಸಿರಿ ಭೂದೇವಿ, ಆಗಿರ್ಭಾಗ್ಯದ ಸೂರ್ಯೋದಯ, ಆಗಿರ್ಭಾಗ್ಯದ ಸೂರ್ಯೋದಯ, ದುಡಿಮೆಯ ಸೇವೆಯ ಸಲ್ಲಿಸುವ ಕಾಳಣ್ಣ ಬೆಳ್ಳಣ್ಣ, ಬೇಗ ಬೇಗನೆ ನಡೆಯಣ್ಣ, ಕಾಳಣ್ಣ ಬೆಳ್ಳಣ್ಣ, ಬೇಗ ಬೇಗನೆ ನಡೆಯಣ್ಣ. ಕರೆಯುತ್ತಲೇ ಹಳ್ಳು ಕೈ ಬೀಸಿ ದೇವರು ನೆಲವೇ ದೇಗುಲ, ನೇಗಿಲ ಯೋಗಿಗೆ ಪೂಜಾರಿ, ದೇವರಿನ ಹನಿಗಳೇ ಗಂಗಾ ಸ್ನಾನ, ನೇಗಿಲ ದಾನವೇ ಮಂತ್ರಗಳು, ದೇವರಿನ ಸ್ನಾನ ಕೆಸರಿನ ತಿಲಕ, ಭೂಮಿ ತಾಯಿಗೆ ಪ್ರಿಯವಣ್ಣ, ಕಾಳಣ್ಣ ಬೆಳ್ಳಣ್ಣ, ಬೇಗ ಬೇಗನೆ ನಡೆಯಣ್ಣ, ಕಾಳಣ್ಣ ಬೆಳ್ಳಣ್ಣ, ಬೇಗ ಬೇಗನೆ ನಡೆಯಣ್ಣ. ಕರೆ

ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆತಿಲ್ಲದವರೇ ಇಲ್ಲ. ಇದುವರೆಗೆ ಕೃಷಿ ಪುಂಜ ಕಾರ್ಯಕ್ರಮ ಮೂಡಿ ಬಂತು. ಎಂದು ಸ್ವಾರ್ಥಿ ಅಲ್ಲ ತನಗೆ ಮಾತ್ರ ಎಂದವನು ಬೆಳೆಯುವುದಿಲ್ಲ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಈ ಭಾರತ ದಿವಸ ಲೋಕದ ಸ್ನೇಹಿತ ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಪಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಸದಾ ಒತ್ತಡದಿಂದ ಕೆಲಸ ನಿರ್ವಹಿಸಿರುವ ಪಂಚಾಯತ್ ರಾಜ್ ಇಲಾಖಾ ನೌಕರರಿಗೆ ಮಾನಸಿಕ ಮತ್ತು ದೈಹಿಕ ಒತ್ತಡ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕ್ರೀಡೆ ಪ್ರಮುಖ ಪಾತ್ರ ವಹಿಸಿದೆ ತಿಳಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬನ್ವರ್ ಸಿಂಗ್ ಮೀನಾವ್ ತಿಳಿಸಳು. ಕೊಡಗು ಜಿಲ್ಲಾ ಪಂಚಾಯತ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ, ಪಂಚಾಯತ್ ರಾಜ್ ನೌಕರರ ಸಂಘ, ಕರ್ನಾಟಕ ರಾಜ್ಯ ನರೇಗಾ ನೌಕರರ ಸಂಘದ ಕೂಡುಕೂಟಲ್ಲಿ ಇಂದು ಮಡಿಕೇರಿ ಪೇಟೆನ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಕ್ರೀಡಾಕೂಟನ ಉದ್ಘಾಟಿಸಿ ಮಾತನಾಡಿ, ಹಿಂದಿನ ವರ್ಷನಂಗೆ ಈ ಸಲನೂ ಸಹ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಆಟಲ್ಲಿ ಸೋಲು ಗೆಲುವುಕ್ಕಿಂತ ಭಾಗವಹಿಸುವುದು ಮುಖ್ಯ ಅಂತ ಹೇಳಿದು. ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಲಕ್ಷ್ಮೀ ಪಿಯವ್ ಮಾತನಾಡಿ, ಪಂಚಾಯತ್ ರಾಜ್ ದಿನಾಚರಣೆಯ ಪ್ರಯುಕ್ತ ಜಿಲ್ಲಾ ಮಟ್ಟದ ಕ್ರೀಡಾಕೂಟನ ಏರ್ಪಾಡು ಮಾಡಲಾಗಿದ್ದು ನೌಕರರು ಕ್ರೀಡಾ ಸ್ಫೂರ್ತಿನ ಮೆರೆಯಕ್ಕೂ ಹೇಳಿದು. ಸದಾ ಜನರ ಸೇವೆಗಾಗಿ ಶ್ರಮ ಪಡ್ತಾ ಇರುವ ನೌಕರರು ಮತ್ತು ಅಧಿಕಾರಿಗ ಕ್ರೀಡಾಕೂಟದಲ್ಲಿ ಭಾಗವಹಿಸಿದರೆ ಒತ್ತಡನ ಮರೆತು ಚೈತನ್ಯದಿಂದ ಕೆಲಸ ಮಾಡಕ್ಕಂತ ಹೇಳಿದು. ಸೋಮರಪೇಟೆ ತಾಲೂಕಿನ ಕೊಡ್ಲಿಪೇಟೆ ಪದವಿ ಪೂರ್ವ ಕಾಲೇಜಲ್ಲಿ ರೋವರ್ ಲೀಡರ್ ರಂಗಸ್ವಾಮಿ ಇವರ ಮುಂದಾಳತ್ವದಲ್ಲಿ ರೋವರ್ ಘಟಕದ ಉದ್ಘಾಟನೆಯನ್ನು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೊಡಗು ಜಿಲ್ಲಾ ಸಂಸ್ಥೆನ ಪ್ರಧಾನ ಆಯುಕ್ತರಾದ ಕೆಟಿ ಬೇಬಿ ಮ್ಯಾಥ್ಯೂ ಇಂದು ಮಾಡಿದು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಕಡೆಯಿಂದ ಕೇಂದ್ರ ಲೋಕಸೇವಾ ಆಯೋಗ ನಡೆಸುವ ಐಎಎಸ್ ಐಪಿಎಸ್ ಕೆಎಎಸ್ ಪರೀಕ್ಷೆಗೆ ಉಪಯೋಗ ಆಗುವಂಗೆ ತರಬೇತಿ ನೀಡಲಾದೆ ಭಾಗವಹಿಸಿಕೆ ಇಷ್ಟ ಇರುವ ತಾರೀಖು 29ರ ಹೊತ್ತರೆ 10 ಗಂಟೆಯಿಂದ ಹಿಂಬತ್ತು 5 ಗಂಟೆ ಒಳಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಕಂತೇಳಿ ಕುಲಸಚಿವರು ತಿಳಿಸಲು. ಇದೇ ತಿಂಗಳ ತಾರೀಖು 28ರಿಂದ ಏಪ್ರಿಲ್ 11ರವರೆಗೆ ನಡೆಯುವ ಎಸ್ಎಸ್ಎಲ್ಸಿ ಮುಖ್ಯ ಪರೀಕ್ಷೆನ ಯಾವುದೇ ಅವ್ಯವಹಾರಗಳಿಲ್ಲದೆ ವ್ಯವಸ್ಥಿತವಾಗಿ ನಡೆಸುವಂಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ನಿರ್ದೇಶನ ನೀಡಿದು. ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶ ನೀಡದೆ ಅಗತ್ಯ ರೀತಿಯಲ್ಲಿ ಮುನ್ನೆಚ್ಚರಿಕೆ ವಹಿಸಕ್ಕೂ ಹೇಳಿದು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಇ ಅಯ್ಯಪ್ಪವು ಮಾತನಾಡಿ, ಪರೀಕ್ಷೆ ನಡೆಯುವ ಜಾಗಲಿ ಮತ್ತು ಇತರ ಸಂದರ್ಭದಲ್ಲಿ ಪೊಲೀಸರ ನಿಯೋಜನೆಗೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯ ಸಹಕಾರ ನೀಡುವಂತಾನು ಹೇಳಿದು. ಸಾರ್ವಜನಿಕ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರಾದ ವೇದಮೂರ್ತಿಯವರು ಮಾತನಾಡಿ, ಜಿಲ್ಲೆಯಲ್ಲಿ 37 ಪರೀಕ್ಷಾ ಕೇಂದ್ರಗಳನ್ನು ಗುರುತಿಸಲಾಗಿದ್ದು ಎಲ್ಲ ಹಂತದ ಅಧಿಕಾರಿಗಳನ್ನು ನಿಯೋಜಿಸಲಾಗುತ್ತ ಹೇಳಿದು. ಹಂಗೆ ಪರೀಕ್ಷೆಗೆ ಬರುವ ಮಕ್ಕ, ಸರ್ಕಾರಿ ಶಾಲೆನ ಮಕ್ಕ, ಸರ್ಕಾರ ಗೊತ್ತು ಮಾಡಿದ ಸಮವಸ್ತ್ರ, ಹಂಗೆ ಖಾಸಗಿ ಮತ್ತೆ ಅನುದಾನಿತ ಸ್ಕೂಲ್ ಮಕ್ಕ, ಆಡಳಿತ ಮಂಡಳಿ ನಿಗದಿ ಮಾಡಿದ ಸಮವಸ್ತ್ರವನ್ನು ಧರಿಸಿ ಪರೀಕ್ಷೆಗೆ ಪ್ರವೇಶ ಪತ್ರ ಸಮೇತ ಹಾಜರಾಗುತ್ತಳಿ ಸರ್ಕಾರದ ಪರೀಕ್ಷಾ ಮಂಡಳಿನ ಅಧೀನ ಕಾರ್ಯದರ್ಶಿಯವರು ತಿಳಿಸಲು. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಕಾರ್ಯಾಲಯದ ಪ್ರಭಾರ ಜಂಟಿ ನಿರ್ದೇಶಕರು ತಿಂಗಳ ಮಂಗಳವಾರ ಹಂಗೆ ಗುರುವಾರ ಲಭ್ಯ ಇದ್ದೇವೆ ತಿಳಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸಲು. ಮಡಿಕೇರಿಯಲ್ಲಿರುವ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ತಾರೀಖು 31ರಂದು ಮಾಸಿಕ ಲೆಕ್ಕ ತಪಾಸಣೆ ಪ್ರಯುಕ್ತ ಔಷಧ ವಿತರಣೆ ಇರುದಿಲ್ಲ, ಆದರೆ ತುರ್ತು ಚಿಕಿತ್ಸೆಗೆ ವೈದ್ಯರು ಇದ್ದೇವೆ ತಿಳಿ ಪ್ರಕಟಣೆ ತಿಳಿಸಲು. ಮಡಿಕೇರಿ ರೋಟರಿ ಮಿಸ್ಟಿ ಹಿಲ್ಸ್ ಕಡೆಯಿಂದ ಮಡಿಕೇರಿ ರೋಟರಿ ಕ್ಲಬ್ನ ಸಹಯೋಗದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳಿಗೆ ಗಾಲಿಕುರ್ಚಿ ಹೊಲಿಗೆ ಯಂತ್ರನ ವಿತರಿಸಿ ಮಾತನಾಡಿದ ಸತೀಶ್ ಬೊಳ್ಳಾರಾವ್, ರೋಟರಿಯಂತಹ ಸಾಮಾಜಿಕ ಸೇವಾ ಸಂಸ್ಥೆಗಳ ಸದಸ್ಯರ ಮೂಲಕ ವಿಶ್ವದಲ್ಲಿ ಮಾನವ ಸೇವೆನ ಅವಿರತ ಆಗಿ ನಡೆತೊಟ್ಟು ಮೌಲ್ಯ ಮತ್ತೆ ಸ್ವಾರ್ಥ ಮೀರಿದ ಸೇವಾ ಕೆಲಸಗಳನ್ನು ನಡೆಸಿದ ಸಂಕಷ್ಟಲಿರುವ ಸಮಾಜದ ಜನತೆಗೆ ನೆರವು ನೀಡೋಳತ್ತ ಹೇಳ್ದು, ಯಾವುದೇ ಜನಾಂಗ ತಿಳುವ ಭೇದ ಭಾವ ಇಲ್ಲದೆ ನಾವೆಲ್ಲ ಭಾರತ ದೇಶದ ಮಣ್ಣನೆ ಮಕ್ಕಳಾಗಿ ಬಾಳ್ರೆ ಮಾತ್ರ ಕೊಡಗಿನ ಸರ್ವತೋಮುಖ ಅಭಿವೃದ್ಧಿಗೆ ಸಾಧ್ಯ. ಜನಾಂಗದವು ಒಂದಾಗಿದ್ದರೆ ಮಾತ್ರ ನಮ್ಮ ಸಂಸ್ಕೃತಿನ ಬಳಸಿಕೆ ಸಾಧ್ಯ, ಹಾಗೆ ಬೆಳೆಸಿಕೆ ಕೂಡ ಸಾಧ್ಯ. ಅದೇ ತಳಿ ಚೆಟ್ಟಳಿನ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಲ್ಲರಂಡ ಮಣಿಮುತ್ತಪ್ಪ ತಿಳಿಸಿದರು. ಚೇರಳಗೌಡ ಸಂಘ ಯುವ ಬ್ರಿಗೇಡ್ ಸಮಿತಿ ಚೆಟ್ಟಳಿ ಪ್ರೌಢಶಾಲೆಯ ಆಟದ ಬಾಣಿ ನಡೆಸ್ತಾ ಇದ್ದ ಕಾಲ್ಚೆಂಡು ಪಂದ್ಯಾಟನ ಉದ್ಘಾಟಿಸಿ ಮುಖ್ಯ ನೆಂಟರಾಗಿ ಭಾಗವಹಿಸಿ ಮಾತಾಡಿದರು. ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳನ್ನ ಹಂಗೆ ಯಾವಾಗಲೂ ಉಪಯೋಗಿಸುವ ಪ್ಲಾಸ್ಟಿಕ್ ವಸ್ತುಗೆ ಪರಿಸರಕ್ಕೂ ಹಾನಿ, ಹಂಗೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಉಂಟು ಮಾಡಿದೆ. ಕರ್ನಾಟಕ ಸರ್ಕಾರದ ಆದೇಶನಂಗೆ ಯಾವುದೇ ತರಹದ ಪ್ಲಾಸ್ಟಿಕ್ ಮಾರಾಟ ಮಾಡುದು ಹಂಗೆ ಬಳಸುವುದನ್ನು ನಿಷೇಧ ಮಾಡಲು. ಆದ್ದರಿಂದ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿರುವ ಸಾರ್ವಜನಿಕರು ಹಂಗೆ ವ್ಯಾಪಾರಸ್ಥರು ಯಾವುದೇ ರೀತಿಯ ಪ್ಲಾಸ್ಟಿಕ್ ಚೀಲನ ಬಳಸದಂಗೆ ಕ್ರಮ ತಗೊಳಕು, ಹಂಗೆ ಪ್ಲಾಸ್ಟಿಕ್ ಬಳಕೆನ ನಿಷೇಧಿಸಲಾಗುತ್ತೇಳಿ ನಾಮಫಲಕನ ಹಾಕಕು, ಸಾರ್ವಜನಿಕರು ಹಂಗೆ ವ್ಯಾಪಾರ ಮಾಡುವ ಪ್ಲಾಸ್ಟಿಕ್ ಬಳಸದು ಕಂಡು ಬಂದರೆ ದಂಡ ವಿಧಿಸಲಾದೇಳಿ ಜಿಲ್ಲಾಧಿಕಾರಿ ಡಾ ಬಿ ಸತೀಶ್ ಅವರು ತಿಳಿಸಿದರು. ಮಡಿಕೇರಿ ತಾಲೂಕಿನ ಬೆಟ್ಟಿಗೆರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ಹೆರವನಾಡು ದವಸ ಭಂಡಾರದ 100 ವರ್ಷದ ಸಮಾರಂಭ ನಾಳೆ ಹೊತ್ತಾರೆ 9:30 ಹೆರವನಾಡು ಸಂಘದ ಕಟ್ಟಡದಲ್ಲಿ ನಡೆದಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ಜಮೀನುಗಳ ಸಂರಕ್ಷಣೆ ಸಮಿತಿ ಅಧ್ಯಕ್ಷರು, ಹಂಗೆ ಶಾಸಕರಾದ ಕೆಜಿಬೋಪಯ್ಯ, ಹಂಗೆ ಸಂಸದರಾದ ಪ್ರತಾಪ್ ಸಿಂಹ ಸೇರಿದಂಗೆ ಇನ್ನಿತರ ಗಣ್ಯ ವ್ಯಕ್ತಿಗ ಭಾಗವಹಿಸಿದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆನ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕಾಲಿರುವ 15,000 ಪದವೀಧರ ಶಿಕ್ಷಕ ವೃಂದದ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ತುಂಬಿಕೆ ಅರ್ಜಿನ ಕರೆದಳು. ಆನ್ಲೈನ್ಲಿ ಅರ್ಜಿ ಹಾಕಿಕೆ ಬರುವ ತಿಂಗಳ 22 ಆಕೆರೆ ದಿನ. ಜಾಸ್ತಿ ಮಾಹಿತಿಗೆ ಸ್ಕೂಲ್ ಎಜುಕೇಷನ್ ಜಾಲತಾಣದ ಮಾಹಿತಿನ ಪಡೆಯಕು. ಕೊಡಗು ಜಿಲ್ಲೆಯಲ್ಲಿ ರಾಷ್ಟೀಯ ಹೈನು ಅಭಿವೃದ್ಧಿ ಹಂಗೆ ಹಾಸನ ಹಾಲು ಒಕ್ಕೂಟದ ಕಡೆಯಿಂದ ಕೊಡಗು ಜಿಲ್ಲಾ ಜೇನು ಉತ್ಪಾದಕರ ಸಹಕಾರ ಸಂಘ ಶುರು ಮಾಡುವ ನಿಟ್ಟಿನಲ್ಲಿ 29 ಹೊತ್ತಾರೆ 11:00 ಕುಶಾಲನಗರ ತಾಲೂಕಿನ ಕೂಡುಮಂಗಳೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಸಭಾಮಂಡಲಿ ಸಭೆ ನಡೆದಿದೆ. ಜಿಲ್ಲೆನ ಆಸಕ್ತಿ ಇರುವ ಜೇನು ಕೃಷಿಕರು ಸಭೆಯಲ್ಲಿ ಹಾಜರಿದ್ದು ಸಂಘದ ರಚನೆಗೆ ಸಲಹೆ ಮಾರ್ಗದರ್ಶನ ನೀಡಕತೇಳಿ ಹಾಲು ಒಕ್ಕೂಟದ ಪ್ರಧಾನ ವ್ಯವಸ್ಥಾಪಕರು ತಿಳಿಸಿದರು. ಆಹಾರ ಸಂರಕ್ಷಣೆ ಮತ್ತು ಗುಣಮಟ್ಟದ ಕಾಯ್ದೆಗೆ ಸಂಬಂಧಿಸಿದಂಗೆ ಜಾಸ್ತಿ ಜಾಗೃತಿ ಮಾಡಿಸಿಕೆ ಅಗತ್ಯ ಕ್ರಮ ವಹಿಸಕು, ಹಾಗೆ ಸರಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ಜಾಸ್ತಿ ಜಾಗೃತಿ ಮೂಡಿಸಕುತ್ತೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾ ಬಿ ಸಿ ಸತೀಶ್ ಅವರು ನಿರ್ದೇಶನ ನೀಡಿದರು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಚ್ ಇನ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022-671919. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. ಪ್ರತಿಭಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬಾಳೆಲೆ, ಇಲ್ಲಿ ನರ್ಸರಿಯಿಂದ 10ನೇ ತರಗತಿಯವರೆಗೆ ಅಡ್ಮಿಷನ್ ಆರಂಭಗೊಂಡಿದೆ. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಆದ್ಯತೆ, ಕಲಿಕೆಗೆ ಪೂರಕ ಪರಿಸರ, ನುರಿತ ಶಿಕ್ಷಕರು, ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗೆ ಅವಕಾಶ. April 4 ಸಮ್ಮರ್ ಕ್ಯಾಂಪ್ ನಡೆಯಲಿದೆ. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 8867420739 ಅಥವಾ 9880778127. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮೂರ್ನಾಡು ಸಮೀಪದ ಎಂಬಡಗ ಗ್ರಾಮದ ಶ್ರೀ ಬಿಸಿಲು ಮಾರಿಯಮ್ಮ ದೇವರ ವಾರ್ಷಿಕ ಹಬ್ಬ ಇದೇ ತಾರೀಕು 29 ಮತ್ತು 30 ನಡೆಯಲಿದೆ. 29 ಮಂಗಳವಾರ ಸಂಜೆ 7 ದೀಪಾರತಿ, 30 ಬುಧವಾರ ಪೂರ್ವಾಹ್ನ 11 ಹರಕೆ ಒಪ್ಪಿಸುವುದು, ಮಧ್ಯಾಹ್ನ 12 ಮಹಾಮಂಗಳಾರತಿ ಪೂಜೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ತೀರ್ಥ ಪ್ರಸಾದ ಸ್ವೀಕರಿಸಬೇಕಾಗಿ ದೇವಸ್ಥಾನದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಕೋರಿದೆ. ದ ವೀಲ್ ಕೆಫೆ ಮಡಿಕೇರಿ ಇವರ ವತಿಯಿಂದ ಇದೇ April 1-3 ಸಣ್ಣ ಉದ್ದಿಮೆದಾರರು, ಚಿತ್ರಕಲಾವಿದರು, ಹ್ಯಾಂಡಿಕ್ರಾಫ್ಟ್ಸ್, ಆಹಾರ ಸಂಬಂಧಪಟ್ಟ ಮೇಳ ಆಯೋಜಿಸಲಾಗಿದೆ. ಮಾಹಿತಿಗಾಗಿ 9980981155. 1920 ಇಸವಿಯಲ್ಲಿ ಸ್ಥಾಪನೆಗೊಂಡ 99ನೇ ಹೆರವನಾಡು ದವಸ ಭಂಡಾರ ನಿಯಮಿತದ ಶತಮಾನೋತ್ಸವ ಸಮಾರಂಭ ಇದೇ 27ರಂದು ಭಾನುವಾರ ಬೆಳಿಗ್ಗೆ 9:00 ಸಂಘದ ಕಟ್ಟಡದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಶ್ರೀ ಕೆಜಿ ಬೋಪಯ್ಯ, ಮಂಡೆಪಂಡ ಸುಜಾ ಕುಶಾಲಪ್ಪ, ಶಾಂತೇಂಡ ರವಿ ಕುಶಾಲಪ್ಪ, ಕೊಡಂದೇರ ಬಾಂಡ್ ಗಣಪತಿ, ಗ್ರಾಮ ಪಂಚಾಯತಿ ಅಧ್ಯಕ್ಷ ರ್ಯಾಲಿ ಮಾದಯ್ಯ ಮತ್ತಿತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಸರ್ವ ಸದಸ್ಯರು, ಹಿತೈಷಿಗಳು, ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಬೆಪ್ಪುರನ ಎಂ ಮೇದಪ್ಪ ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಕಾಲಕ್ಕೆ ಅನುಗುಣವಾದ ಫ್ಯಾಷನ್ ಬಟ್ಟೆಗಳೊಂದಿಗೆ ಇದೆ March 28ರಂದು ವಿರಾಜಪೇಟೆಯಲ್ಲಿ ಶುಭಾರಂಭಗೊಳ್ಳಲಿದೆ ಹ್ಯಾಪಿ ಶಾಪಿಂಗ್ ಫ್ಯಾಮಿಲಿ ಶಾಪ್. ಉದ್ಘಾಟನಾ ದಿನದಂದು ಶೋರೂಮ್ ಸಂದರ್ಶಿಸಿ ಉಚಿತ ಕೂಪನ್ ಮೂಲಕ 2,000 ರೂಪಾಯಿ ಬಟ್ಟೆಗಳನ್ನು ಉಚಿತವಾಗಿ ಖರೀದಿಸಿ. ಹ್ಯಾಪಿ ಶಾಪಿಂಗ್ ಫ್ಯಾಮಿಲಿ ಶಾಪ್, ವಿರಾಜಪೇಟೆ. ಫರ್ನಿಚರ್ ತಗೊಳ್ಳಕ್ಕೆ ಇರಿಟಿಯಾ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಇದೀಗ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಮನೆಯಲ್ಲೇ ಕುಳಿತು ಪರಿಹಾರ ಕಂಡುಕೊಳ್ಳುವ ಅದ್ಭುತ ಅವಕಾಶ. ಕೇವಲ ಒಂದು ಫೋನ್ ಕಾಲ್ ಮೂಲಕ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅನುಭವಿ ತಜ್ಞರೊಂದಿಗೆ ಹೇಳಿಕೊಂಡು ಪರಿಹಾರ ಕಂಡುಕೊಳ್ಳಿ, ಅದು ಕೂಡ ಉಚಿತವಾಗಿ. ನೀವು ಮಾಡಬೇಕಾಗಿರುವುದು ಇಷ್ಟೇ. ಮೈಸೂರಿನ ಗೋಪಾಲಗೌಡ ಹಾಸ್ಪಿಟಲ್, ನ್ಯೂರೋಜೋನ್ ಥಾರ್ ಪ್ರಾಜೆಕ್ಟ್ ನ 08214001606 ಈ ಸಂಖ್ಯೆಗೆ ಕರೆ ಮಾಡಿ ಸೂಕ್ತ ಮಾರ್ಗದರ್ಶನ ಪಡೆಯಿರಿ. ಫೋನ್ ನಂಬರ್ ಮತ್ತೊಮ್ಮೆ 08214001606. ಜಾಹೀರಾತುಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿನೊಳ್ಳುವ ಚಟ್ಟಂಗಡ ರವಿ ಸುಬ್ಬಯ್ಯ. ಕೊಡಗು ಜಿಲ್ಲಾ ಪಂಚಾಯಿತಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ, ಪಂಚಾಯತ್ ರಾಜ್ ನೌಕರಂಗಡ ಸಂಘ, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ನೌಕರಂಗಡ ಸಂಘ, ಕರ್ನಾಟಕ ರಾಜ್ಯ ನರೇಗಾ ನೌಕರಂಗಡ ಕ್ಷೇಮಾಭಿವೃದ್ಧಿ ಸಂಘತರ ಕೂಟಾದ ನೆಲೆ ಇಂದು ಮಡಿಕೇರಿಯಲ್ಲುಳ್ಳ ಜಿಲ್ಲಾ ಕಳಿಪುರಂಬಲ್ ನಡೆದ ಜಿಲ್ಲಾ ಮಟ್ಟತರ ಕಳಿಕೂಟತನ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬೊಮ್ಮರ್ ಸಿಂಗ್ ಮೀನಾ ಉದ್ಘಾಟನೆ ಮಾಡಿಸಿ. ಈ ನೇರ ತಕ್ಕವರದ ಹಿಂಗ ಎಕ್ಕೋಲು ಕೆಲಸತ್ರ ಮಂಡವಿಸಿಲಿಪ್ಪ ಚಾಕ್ರಿ ಕರಡ ಮನಸ್ಸಿಗೆ ಪಿಂಜ ತಡಿಗೆ ಒತ್ತಡ ಕಮ್ಮಿ ಮಾಡೋಕೆ ಕ್ರೀಡೆ ಸಹಕಾರ ಮಾಡುವ ಕೈಂಜ ಕಾಲತನಕ್ಕೆ ಈ ಕುರಿಯು ನಲ್ಲ ವ್ಯವಸ್ಥೆಯಲ್ಲಿ ಕಾರ್ಯಕ್ರಮ ಏರ್ಪಾಡು ಮಾಡಿದ್ವಿ. ಕ್ರೀಡೆ ನೋಡು ಚಾಕ್ರಿ ಕಾರ್ಡಲ್ಲಿ ಒತ್ತೊರಮೆ ಬಳಿಯುವ ನೆನಚಿ. ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಲಕ್ಷ್ಮೀ ತಕ್ ಬರಂದಿತ್ತು. April 24 ನಡಪ ಪಂಚಾಯತ್ ರಾಜ್ ದಿನಾಚರಣೆಯ ಮಾರಿಪತ್ತು ಈ ಕಳಿಕೂಟ ಏರ್ಪಾಡು ಮಾಡಿತ್ತು. ಚಾಕ್ರಿಕಾರ ನಲ್ಲ ಪುರುಡಲು ಕಳಿಕೂಟದ ಕೂಡಿ ಆಡೋಣ ನೆನಚಿ. ಕಳಿಕೂಟದ ಅಥ್ಲೆಟಿಕ್ಸ್, ವಾಲಿಬಾಲ್, ಥ್ರೋಬಾಲ್, ಕೇರ್ ಬಲಿಪ ಕೊಡದನಕ್ಕೆ ಪಲತರ ಕಳಿಪೈಪೋಟಿ ನಡೆದಿತ್ತು. ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ, ಯೋಜನಾ ಸೇವಾ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ, ಪಂಚಾಯಿತಿ ರಾಜ್ ಅಧಿಕಾರಿಯ ಕೂಡದನಕ್ಕೆ ಎಲ್ಲ ಚಾಕ್ರಿಕಾರ ಕಳಿಕೂಟದ ಕೂಡಿ ಆಡಿತಿಂಜಿತ್ತು. ಇಂದು 20 ಮಡಿಕೇರಿ, ಹಾಕತ್ತೂರು, ಮೂರ್ನಾಡು, ಕಾಕಟಪುರಂಬು, ವಿರಾಜಪೇಟೆ, ಗೋಣಿಗೊಪ್ಪ ಕೂಡದನಕ್ಕೆ ಜಿಲ್ಲೆಯ ಸುಮಾರು ಜಾಗತ್ತು ನಲ್ಲ ಮಳೆಯನ್ನು ವರದಿ ಬಂದಿತ್ತು. ಮಡಿಕೇರಿಯಲ್ಲಿ ಜೋರಾನ ಕಾತು ಮಳೆ ನೋಡು ರಸ್ತೆ ಸಂಚಾರ ಪಿಂಜ ವ್ಯಾಪಾರ ವ್ಯವಹಾರಕ್ಕೆ ತೊಂದರೆಯನ್ನು ವರದಿ ಬಂದಿತ್ತು. ಆಚಂಗಿ ಮಳೆನೇ ಕಾತು ನಿಂಜ ಬೊಳೆಕಾರಕ್ಕೆ ಚೆನ್ನ ಸಮಾಧಾನ ಆಯಿತು. ಇದೇ ತಾರೀಖು 28ನೇ ತನಕ ಜಿಲ್ಲೆಯಲ್ಲಿ ಮಳೆ ಭುವನಕ್ಕೆ ಉಂಟು ಅಂತ